ಎಷ್ಟೇ ಸಂಶೋಧನೆಯ ಹೊರತಾಗಿಯೂ ಅದರಂತೆಯೇ ಹೋಲುವಂಥ ಇನ್ನೊಂದು ಗ್ರಹ ಇಲ್ಲಿಯವರೆಗೂ ದೊರೆಯದ ಅದೊಂದು ಗ್ರಹದ ಬಗ್ಗೆ, ಅದರ ಪರಿಸರದ ಇತಿಹಾಸದ ಬಗ್ಗೆ, ಬದಲಾಗುತ್ತಿರುವಂಥ ಅದರ ವೈಭವದ ಸೌಂದರ್ಯದ ಗಾಥೆಯ ಬಗ್ಗೆ ಕೆಲವಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ. ಅದು ಬೇರ್ಯಾವ ಗ್ರಹವೂ ಅಲ್ಲ, ನಮ್ಮ ಪೃಥ್ವಿ, ಇರುವುದೊಂದೇ ಭೂಮಿ. ಪ್ರಕೃತಿಯಲ್ಲಿರುವಂಥ ಚೆಲುವು ಅಗಾಧ. ತನ್ನನ್ನು ಪ್ರೀತಿಸುವಂಥ ಯಾರಿಗೂ ಈ ಪ್ರಕೃತಿ ದ್ರೋಹ ಬಗೆದಿಲ್ಲ. ಅದರ ಚೆಲುವು ಮನುಷ್ಯನಿಗೆ ದೇವರು ಕೊಟ್ಟಂಥ ಅತ್ಯಂತ ದೊಡ್ಡ ಕಾಣಿಕೆಗಳಲ್ಲಿ ಒಂದು. ನಮ್ಮೆಲ್ಲರ ಮನವನ್ನ ಮರುಳು ಮಾಡುವಂಥ ಆ ಹಸಿರು ಬೆಟ್ಟಗಳು, ಮಂಜಿನಿಂದ ಆವೃತವಾದಂಥ ಪರ್ವತ, ವೈಭವದ ಸೂರ್ಯೋದಯ, ಸೂರ್ಯಾಸ್ತಗಳು, ಬೆಳ್ಳಿಯಂತೆ ಹೊಳೆಯುವಂಥ ತಾರೆಗಳು, ಮಿನುಗುಟ್ಟುವಂಥ ಚಂದ್ರ, ಬೀಸುತ್ತಿರುವಂಥ ತಂಗಾಳಿ, ಸಮುದ್ರದಲ್ಲಿ ಆರ್ಭಟಿಸುತ್ತಿರುವಂಥ ಅಲೆಗಳು, ಸರೋವರಗಳು, ಧುಮ್ಮಿಕ್ಕುವ ಜಲಪಾತ, ತೇಲುತ್ತಿರುವಂಥ ಮೋಡಗಳು, ಝುಳು ಝುಳು ಹರಿಯುವಂಥ ನದಿ, ಮನಸ್ಸಿಗೆ ಶಾಂತಿಯನ್ನ ಮುದವನ್ನ ನೀಡುವಂಥ ಸುವಾಸನೆ ಬೀರುವ ಆ ಬಣ್ಣ ಬಣ್ಣದ ಹೂಗಳು, ಮಧುರವಾಗಿ ಹಾಡುವಂಥ ಪಕ್ಷಿಗಳ ನಿನಾದ, ಒಂದೇ ಎರಡೆ ಹೇಳ್ತಾ ಹೋದ್ರೆ ಇದರ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವೆಲ್ಲರೂ ಒಟ್ಟಿಗೆನೆ ತುಂಬು ಜೀವನವನ್ನ ನಮ್ಮ ಪೂರ್ವಜರು ಕಳೆಯುತ್ತಾ ಇದ್ರು. ಹಾಗೆಯೇ ಪ್ರಕೃತಿಯನ್ನ ಬಳಸಿಯೇ ಬದುಕ್ತಾ ಇದ್ರು ಕೂಡ, ಆದ್ರೆ ಹಾನಿ ಮಾಡ್ತಾ ಇರಲಿಲ್ಲ. ಉದಾಹರಣೆಗೆ, ಉರುವಲಿಗೆ ಅಥವಾ ಯಜ್ಞಕ್ಕೆ ಬೇಕಾದಂಥ ಮರವನ್ನ ಕಡಿಯೋವಾಗ ಒಣಗಿದ ಮರವನ್ನೇ ಹುಡುಕಿ ಅದಕ್ಕೆ ಪೂಜೆಗೈದು ಅಲ್ಲಿ ವಾಸವಾಗಿರುವಂತಹ ಜೀವಿಗಳಿಗೆ ಇನ್ನೊಂದು ಮರಕ್ಕೆ ಹೋಗುವಂತೆ ತಮ್ಮದೇ ಆದ ರೀತಿಯಲ್ಲಿ ಪ್ರಾರ್ಥಿಸಿ ಕಡಿದು ತರ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಆ ಭಾವವನ್ನ, ಇನ್ನೊಂದು ಜೀವಿಯನ್ನ ಗೌರವಿಸುವಂತಹ ಪರಿಯನ್ನ ನಾವೆಲ್ಲೋ ಅದುಮಿ ಬಿಟ್ಟಿದ್ದೇವೆ ಅನಿಸ್ತಾ ಇದೆ ಅಲ್ವಾ? ಮಿತ್ರರೇ, ಆ ವೈಭವದ ಪ್ರಕೃತಿಯ ಚೆಲುವನ್ನ ವರ್ಣಿಸುವಂತ ರಾಜೇಶ್ ಕೃಷ್ಣನ್ ರವರ ಕಂಠದಲ್ಲಿ ಮೂಡಿ ಬಂದಂತಹ ಜೋಗ್ ಫಾಲ್ಸ್ ಚಿತ್ರದ ಗೀತೆ ಗಂಧವತಿ ಹಾಡನ್ನ ಒಮ್ಮೆ ಕೇಳಿ ಬರೋಣ. ಗಂಧವತಿ ಈ ಪೃಥ್ವಿ ನಮ್ಮನೆಲ್ಲ, ಬಗೆ ಬಗೆಯ ಬಣ್ಣನೆಯ ಕನ್ನಡದ ಜೀವ ಜಲ, ಜೋಗದ ಜಲ ಸಿರಿ ಅಚ್ಚರಿ ಗಚ್ಚರಿ, ಹೇ ಜೋಗದ ಜಲಸಿರಿ ಅಚ್ಚರಿ ಗಚ್ಚರಿ, ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ ಗಂಧವತಿ.